ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆಯಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರ ವಾತಾವರಣದೊಳಗ ಶುಭ್ರ, ಸ್ವಚ್ಛ, ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿ. ತಜ್ಞವಾಣಿ ಆಂಧ್ರಪ್ರದೇಶದ ಮೇಡಕ್ ಜಿಲ್ಲೆಯ ಪಸ್ತಾಪುರದಲ್ಲಿ ಇರುವ ಡೆಕ್ಕನ್ ಡೆವಲಪ್ಮೆಂಟ್ ಸೊಸೈಟಿ ಡಿಡಿಎಸ್ ಇದರ ನಿರ್ದೇಶಕರು ಪಿವಿ ಸತೀಶ್. ಕಿರುಧಾನ್ಯಗಳ ಪುನರುಜ್ಜೀವನಕ್ಕೆ ಶ್ರಮಿಸುತ್ತಿರುವ ಸತೀಶ್ ಅವರು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯೋಗ ನಡೆಸಿದ್ದಾರೆ. ಮರತೇ ಹೋದಂತಿದ್ದ ಹಲವಾರು ಧಾನ್ಯಗಳ ಹುಡುಕಾಟ ಮತ್ತು ಸಂರಕ್ಷಣೆ ಮಾಡಿ ಜೊತೆಗೆ ಅವುಗಳಿಗೆ ಮಾರುಕಟ್ಟೆ ಅವಕಾಶವನ್ನು ಅವರು ಕಲ್ಪಿಸಿದ್ದಾರೆ. ತಮ್ಮ ಸಂಸ್ಥೆಯ ಯೋಜನಾ ವ್ಯಾಪ್ತಿಗೆ ಬರುವ ಸುಮಾರು 75 ಹಳ್ಳಿಗಳಲ್ಲಿ ಕಾರ್ಯನಿರ್ವಹಿಸುವ ಸತೀಶ್ ನೂರಾರು ಮಹಿಳೆಯರ ಸಬಲೀಕರಣಕ್ಕೆ ಅನೇಕ ಯೋಜನೆ ರೂಪಿಸಿದ್ದಾರೆ. ಮಹಿಳೆಯರನ್ನು ಸ್ವಾವಲಂಬನೆಗೊಳಿಸಲು ಇವರು ತಮ್ಮದೇ ಆದ ವಿಶೇಷ ವಿಧಾನಗಳನ್ನು ಅಳವಡಿಸಿಕೊಂಡಿದ್ದಾರೆ. ಅವರೊಂದಿಗೆ ಈಗ ಮಾತುಕತೆ ನಡೆಸೋಣ. ನಮಸ್ಕಾರ ಸತೀಶ್. ನಮಸ್ಕಾರ. ಮೊದಲನೇದಾಗಿ ನನ್ನ ಪ್ರಶ್ನೆ, ಸಬಲೀಕರಣದ ನಿಜವಾದ ಅರ್ಥ ಏನು? ಸಬಲೀಕರಣ ಅಂದ್ರೆ ಏನಾಗುತ್ತೆ ಅಂದ್ರೆ, ನನ್ನ ಹತ್ರ ಬಲ ಇದೆ, ಇನ್ನೊಬ್ಬರ ಹತ್ರ ಬಲ ಇಲ್ಲ, ನನ್ನ ಬಲನ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇದು ಒಂಥರ ಡೆವಲಪ್ಮೆಂಟ್ ನಲ್ಲಿ ಬಹಳ ಕ್ಲೀಷೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನಾನು 25 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 5,000 ಜನ ಮಹಿಳೆಯರ ಹತ್ರ ಕೆಲಸ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಾನೇನಾದ್ರೂ ಅವರನ್ನ ಸಬಲೀಕರಣಗೊಳಿಸಿದೀನಿ ಅಂದ್ಕೊಂಡ್ರೆ ಅದಕ್ಕಿಂತ 2 ಪಟ್ಟು ಅವ್ರನ್ನ ಸಬಲೀಕರಣ ಮಾಡಿಸಿದ್ದಾರೆ. ಸೊ ಇದು ಒಬ್ಬರ ಬಲ ಒಬ್ರಿಗೆ ಹೋಗೋದು, ಒಬ್ರ ಚೈತನ್ಯ ಒಬ್ರಿಗೆ ಹೋಗೋದು ಅನ್ನೋದು ಒಂಥರ ಮ್ಯೂಚುವಲ್ ಟ್ರಾನ್ಸ್ಫರ್ ಅದು ಅಷ್ಟೇ, ಒಂದ್ ಕಡೆಯಿಂದ ಮಾತ್ರ ಹೋಗೋದಿಲ್ಲ. ಸೊ ನನಗೇನನ್ಸುತ್ತೆ ಅಂದ್ರೆ, ಈ 5,000 ಜನ ಮಹಿಳೆಯರು ಅವರು ತಮ್ಮನ್ನು ತಾವು ಕಂಡುಕೊಂಡಿದ್ದಾರೆ. ಆ ತಮ್ಮನ್ನು ತಾವು ಕಂಡುಕೊಳ್ಳೋ ಒಂದು ಪ್ರಕ್ರಿಯೆಯಲ್ಲಿ ಅವರು ಒಂಥರ ಚೈತನ್ಯಪೂರ್ಣವಾಗಿದ್ದಾರೆ, ತಮ್ಮ ಬಲನ ಮತ್ತೆ ಪಡ್ಕೊಂಡಿದ್ದಾರೆ. ಈ ನಮ್ಮ ವ್ಯವಸಾಯದಲ್ಲಿ, ಅದರಲ್ಲೂ ಕೂಡ ಬಡವರ ವ್ಯವಸಾಯದಲ್ಲಿ, ಒಣ ಬೇಸಾಯದಲ್ಲಿ ಹೆಣ್ಮಕ್ಕಳು ಕಡೇ ಪಕ್ಷ 70% ಕೆಲಸ ಅವರೇ ಮಾಡ್ತಾರೆ. ಬರೇ ಕೆಲಸ ಮಾಡೋರಷ್ಟಲ್ಲ, ಅವರು ಬರೇ ಆಳುಗಳಲ್ಲ, ವ್ಯವಸಾಯದ ಆಳುಗಳಲ್ಲ. ಅವರು ವ್ಯವಸಾಯಕ್ಕೆ ಒಂದು ಗುರಿನ ಕೊಡೋರು, ಅದಕ್ಕೊಂದು ನಿರ್ದೇಶನ ಕೊಡುವಂತ ಜನ. ಅವ್ರಿಗೆ ಬೀಜದ ಬಗ್ಗೆ ಗೊತ್ತಿದೆ ಅವ್ರಿಗೆ, ಮತ್ತೆ ಭೂಮಿ ಬಗ್ಗೆ ಗೊತ್ತಿದೆ, ಎಲ್ಲಿ ಯಾವ ಥರ ಬೆಳೆಯಬೇಕು ಅಂತ ಗೊತ್ತಿದೆ, ಅವರೊಂದು ಜ್ಞಾನ ಭಂಡಾರ. ಅದೇನಾಗತ್ತೆ ಅಂದ್ರೆ, ನಾನು ಒಂದು ಥರದಲ್ಲಿ ನಾನು ಮಾಡಿರೋ ಕೆಲಸ ಏನು ಅಂದ್ರೆ, ಜಾಂಬುವಂತನ ಕೆಲಸ. ಹನುಮಂತನ ಪಕ್ಕ ಕೂತ್ಕೊಂಡು ನಿನ್ನಲ್ಲಿ ಈ ಬಲ ಇದೆ, ಈ ಬಲ ಇದೆ ಅಂತ ಹೇಳಿ ಅವನು ಬೆಳೀತಾನಲ್ಲ ಹನುಮಂತ, ಆ ಕೆಲಸ ಮಾಡಿದ್ದೀನಿ. ಅವ್ರ ಹತ್ರ ಕೂತ್ಕೊಂಡು ನಿಮಗಿದು ಗೊತ್ತು, ನಿಮಗಿದು ಗೊತ್ತು ಅಂತ ಹೇಳೋ ಒಂದು ಪ್ರಕ್ರಿಯೆಯಲ್ಲಿ ಅವರು ತಮ್ಮನ್ನು ತಾವು ಕಂಡುಕೊಳ್ಳೋ ಒಂದು ಕೆಲಸ ನಡೆದಿದೆ. ಕಂಡುಕೊಂಡಾಗ ಇವಾಗ ಅವರು ಯಾವ ವಿಷಯದಲ್ಲಿ ಕೂಡ ಅವ್ರ ಹಿಂದೆ ಉಳಿಯೋದಿಲ್ಲ, ಮತ್ತೆ ಅವರು ಪ್ರಪಂಚ ಅವ್ರಿಗೆ ಒಂದು ಥರದಲ್ಲಿ ನಿರಕ್ಷರಸ್ಥರು ಇರಬಹುದು, ಅವ್ರಿಗೆ ಓದು ಬರ ಗೊತ್ತಿಲ್ಲದೆ ಇರ್ಬೋದು, ಆದರೆ ಪ್ರಪಂಚ ಎಲ್ಲ ತಿರುಗಿ ಪ್ರಪಂಚದಲ್ಲಿ ಯಾವುದೇ ಒಂದು ವೇದಿಕೆ ಮೇಲೆ ಕೂಡ ಮಾತಾಡೋ ಒಂದು ಶಕ್ತಿ ಅವ್ರಿಗಿದೆ. ಮತ್ತೆ ತಮ್ಮ ಊರುಗಳಲ್ಲಿ, ತಮ್ಮ ಹಳ್ಳಿಗಳಲ್ಲಿ ತಮ್ಮ ಆಹಾರ ವ್ಯವಸ್ಥೆನ, ತಮ್ಮ ಬೀಜ ವ್ಯವಸ್ಥೆನ ಪೂರ್ತಿಯಾಗಿ ಸ್ವತಂತ್ರ ಮಾಡಿಕೊಳ್ಳೋ ಒಂದು ಶಕ್ತಿ ಅವ್ರಿಗಿದೆ. ಇದನ್ನು ನೀವು ಸಬಲೀಕರಣ ಅಂತ ಅಂದ್ಕೊಂಡ್ರೆ ಆ ಸಬಲೀಕರಣ ಮಾಡಿಕೊಂಡವರು ಅವರೇ, ಅದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ನನಗೆ ಅನ್ಸುತ್ತೆ. ಈ ಮುಕ್ಕಾಲು ಭಾಗ ಜನಸಂಖ್ಯೆ ಕೃಷಿ ಮೇಲೆನೇ ಅವಲಂಬನೆ ಆಗಿರತಕ್ಕಂಥದ್ದು, ಈ ಕೃಷಿ ವ್ಯವಸ್ಥೆಯಲ್ಲಿ ಮಹಿಳೆಯ ಪಾತ್ರ ಎಲ್ಲಿ ಪ್ರಮುಖ ಆಗ್ತದೆ? ಎಲ್ಲಾ ಕಡೆನಲ್ಲೂ ಕೃಷಿನಲ್ಲಿ ಬಹಳ ಮುಖ್ಯವಾದ್ದೇನು, ಬೀಜ. ಆ ಬೀಜನ ನೆಲದಲ್ಲಿ ಹಾಕಿದ್ರೆ ಅದು ಮುಳಿಯತ್ತೆ, ಅದಾದ್ಮೇಲೆ ಒಂದು ಬೆಳೆ ಆಗತ್ತೆ, ಅದು ಬೆಳೆ ಆದ್ಮೇಲೆ ಮನೆಗೆ ಬರುತ್ತೆ, ಮನೆಗೆ ಬಂದ್ಮೇಲೆ ನಾವು ತಿಂತೀವಿ. ಅದರಲ್ಲಿ ಕೆಲವು ಭಾಗಗಳನ್ನು ನಾನು ಕೃಷಿಕಾಗಿ ಅದನ್ನು ಬೀಜ ಆಗಿ ಇಟ್ಕೊಳ್ತೀನಿ. ಈ ಬೀಜದ ಮೇಲ್ಗಡೆ ಇರೋ ಒಟ್ಟಾರೆ ಆಧಿಪತ್ಯ ಮಹಿಳೆಯರದ್ದು. ಅದನ್ನು ಒಂದು ಇಂಟೆಲೆಕ್ಚುಯಲ್ ಆಗಿ ಬೌದ್ಧಿಕವಾಗಿ ಅರ್ಥ ಮಾಡಿಕೊಂಡು ಈ ಬೀಜ ಈ ಕೆಲಸ ಮಾಡತ್ತೆ, ಈ ಬೀಜನ ಈ ಟೈಮ್ನಲ್ಲಿ ನಾನು ಭೂಮಿನಲ್ಲಿ ನೆಡಬಹುದು, ಮತ್ತೆ ಈ ಬೀಜದ ಗುಣ ಇದು, ಈ ಬೀಜನ ಈ ಮಣ್ಣಲ್ಲಿ ನಾನು ಹಾಕ್ಬೋದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು, ಬೆಳೆ ಬರುವಾಗ ಆ ಬೆಳೆನ ಕಾಪಾಡೋದು, ಬೆಳೆನ ಸಂರಕ್ಷಿಸೋದು, ಮತ್ತೆ ಅದರದ್ದು ಸುಗ್ಗಿ ಆದಾಗ ಬೆಳೆನ ಕೊಯ್ಯೋದು, ಮತ್ತೆ ವಾಪಸ್ಸು ಬೀಜನ ಮನೆಗೆ ತಗೊಂಬರೋದು, ಆ ಬೆಳೆನಲ್ಲಿರೋ ದಂಟಿನಲ್ಲಿ ಯಾವ್ಯಾವ ಬೀಜಗಳು ಚಲೋ ಇದೆ, ಯಾವ ಬೀಜನ ನಾನು ಅದರಿಂದ ತೆಗೆದು ಕಾಪಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಆ ಬೀಜನ ಯಾವ ಥರ ಕಾಪಾಡ್ಬೋದು. ಎಲ್ಲ ಬೀಜಕ್ಕೂ ಒಂದೇ ಥರ ಕಾಪಾಡಬೇಕಾದ ಇದಿಲ್ಲ, ಪ್ರತಿಯೊಂದು ಬೀಜಕ್ಕೂ ಅದರದ್ದೇ ಒಂದು ಗುಣ ಇದೆ. ಕೆಲವು ಬೀಜಕ್ಕೆ ನಾವು ಬೇವಿನ ತೊಪ್ಪಲ್ಲಿ ಹಾಕಬೇಕು ಮತ್ತೆ ಬೂದಿ ಹಾಕಬೇಕು, ಆ ಥರ ಅದನ್ನು ಕಾಪಾಡಬೇಕು. ಇನ್ನೊಂದು ಥರಕ್ಕೆ ಯಾವುದೂ ಬೇಡ, ಕೆಲವು ಹೆಸರು ಅಂತದಕ್ಕೆ ಅದರ ಜೊತೆಗೆ ಬರೇ ನವಣೆನ ಸೇರಿಸಿ ಇಟ್ಬಿಟ್ರೆ ಅದು ಹಾಗೆ ಉಳಿದ್ಬಿಡತ್ತೆ. ಇಂಥ ಒಂದು ಕೆಲಸನ ಮಾಡೋದಕ್ಕೆ ವ್ಯವಸಾಯ ವಿಶ್ವವಿದ್ಯಾನಿಲಯಗಳು ಎಷ್ಟೋ ಕೋಟಿ ರೂಪಾಯಿ ಹಾಕಿ ಸಂಶೋಧನೆ ಮಾಡ್ತಾರೆ, ಆದರೆ ಈ ಹೆಣ್ಮಕ್ಳಿಗೆ ಅವ್ರ ಸ್ವಂತ ತಲೆಯಲ್ಲಿ, ಅವ್ರ ಸ್ವಂತ ಸಂಸ್ಕೃತಿನಲ್ಲಿ, ಅವ್ರು ಬೆಳೆದಿರುವಂತಹ ಒಂದು ಜಾಡಿನಲ್ಲಿ ಇವೆಲ್ಲ ಸಹಜವಾಗಿ ಬಂದ್ಬಿಟ್ಟಿರುವಂತಹ ಗುಣ, ಆ ಗುಣಗಳು ಮತ್ತೆ ಆ ಜ್ಞಾನನ ತಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಸೊ ಕೃಷಿನಲ್ಲಿ ಅವರ ಪಾತ್ರ ಏನು ಅಂದ್ರೆ, ಒಂದು ಥರದಲ್ಲಿ ನಾವು ಒಂದು ಸರ್ತಿ ಒಂದು ಟೀ ಶರ್ಟ್ ಮಾಡಿದ್ವಿ, ಅದರಲ್ಲಿ ವಿಮೆನ್ ಇನ್ ಅಗ್ರಿಕಲ್ಚರ್ ಅಂತ ನಾರ್ಮಲ್ ಆಗಿ ನಾವು ಹೇಳ್ತೀವಲ್ಲ, ಆ ಇನ್ ಅನ್ನೋದನ್ನು ಹೊಡೆದಾಕ್ಬಿಟ್ಟು ಮೇಲ್ಗಡೆ ಆರ್ ಅಂತ ಬರ್ದಿ, ಅಂದ್ರೆ ವಿಮೆನ್ ಆರ್ ಅಗ್ರಿಕಲ್ಚರ್, ಮಹಿಳೆಯರೇ ಕೃಷಿ. ಮಹಿಳೆಯರಿಗೆ ಕೃಷಿನಲ್ಲಿ ಯಾವ ಸ್ಥಾನ ಇದೆ ಅಂತ ಹೇಳೋದ್ರ ಬದಲು ಕೃಷಿನೇ ಮಹಿಳೆ ಅಂತ ಒಂಥರದಲ್ಲಿ ನಾವು ಅನ್ಕೋಬೇಕು. ಮೊದಲೆಲ್ಲ ಬೀಜ ಬಿತ್ತನೆ ಆ ಸಂಗ್ರಹಣೆ ಮತ್ತೆ ವಾಪಸ್ಸು ಬಿತ್ತನೆಯ ಸಮಯದಲ್ಲಿ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಕೊಡ್ತಕ್ಕಂತಹ ಜವಾಬ್ದಾರಿ ಎಲ್ಲ ಮಹಿಳೆ ಮೇಲೆ ಇರ್ತಾಯಿತ್ತು. ಆದರೆ ಈ ಕೃಷಿ ರಂಗದಿಂದ ದಿಢೀರ್ ಕಣ್ಮರೆಯಾಗಿದ್ದಾರೆ ಈ ಮಹಿಳೆಯರು, ಅವ್ರ ಪಾತ್ರ ಅಲ್ಲಿ ಏನು ಕಾಣಿಸ್ತಾ ಇಲ್ಲ, ಯಾಕೆ ಈ ಒಮ್ಮೆಲೆ ಸ್ಥಿತ್ಯಂತರ ಯಾಕಾಯ್ತು ಅಂತ? ಈ ಒಟ್ಟಾರೆ ಒಂದು ಪ್ರಪಂಚೀಕರಣ, ಒಂದು ವ್ಯಾಪಾರೀಕರಣ, ಈ ಒಂದು ಪ್ರವೃತ್ತಿ ಏನು ಬಂದ್ಬಿಟ್ಟಿದೆ ನಮ್ಮಲ್ಲಿ, ಅದು ಕೃಷಿ ಮೇಲ್ಗಡೆ ಬಹಳ ದೊಡ್ಡ ಪ್ರಭಾವ ಮಾಡಿದೆ. ಒಂದು ಕಾಲದಲ್ಲಿ ಮಹಿಳೆ ಅನ್ನೋಳು ತನ್ನ ಸಮುದಾಯದ ಒಂದು ಇಂಟೆಲೆಕ್ಚುಯಲ್ ಲೀಡರ್, ಬೌದ್ಧಿಕ ನಾಯಕಿ ಆಗಿರ್ತಾ ಇದ್ಲು. ಯಾಕೆಂದ್ರೆ ಬೀಜದ ಬಗ್ಗೆ ಆಕೆಗೆ ತಿಳಿತಾ ಇತ್ತು, ಅದರ ವಿಚಾರ ಯೋಚನೆ ಮಾಡ್ತಾ ಇದ್ಲು, ಅದನ್ನು ಯಾವ ಥರ ಸಂಗ್ರಹ ಮಾಡಬೇಕು, ಯಾವ ಥರ ಕೂಡಿಡಬೇಕು ಅನ್ನೋದನ್ನು ಅವಳಿಗೆ ಒಟ್ಟಾರೆ ತಿಳಿತಾ ಇತ್ತು. ಒಂದು ಹಳ್ಳಿಯ ಸಮಾಜ ಎಲ್ಲ ಈ ಕೃಷಿ ಸುತ್ತ ತಿರುಗ್ತಿದ್ದರಿಂದ ಬೀಜದ ಬಗ್ಗೆ ಯಾರಿಗೆ ಜ್ಞಾನ ಇದೆ ಅವ್ರಿಗೆ ಬಹಳ ಹೆಚ್ಚಿನ ಸ್ಥಾನ ಕೊಟ್ಟು ಅವರನ್ನು ಒಂದು ಥರ ಪೂಜಿಸ್ತಾ ಇತ್ತು ಅಂತ ಹೇಳ್ಬೋದು. ಆದರೆ ಯಾವಾಗ ಬೀಜ ಬಜಾರ್ ಹೊಟ್ಟೋಗ್ಬಿಡ್ತು, ಪ್ರತಿ ವರ್ಷ ಯಾವಾಗ ಕೃಷಿಕ ಪ್ರತಿ ಸಾರಿ ಮಾರ್ಕೆಟ್ನಿಂದ ಹೋಗಿ ಬೀಜ ಕೊಂಡ್ಕೋಬೇಕು, ತಗೊಂಬರ್ಬೇಕು, ಅದನ್ನು ಬೆಳೆ ಮಾಡಬೇಕು ಅನ್ನುವಾಗ ಈ ಒಂದು ಬೌದ್ಧಿಕ ಪ್ರಾಮುಖ್ಯ ಏನಿತ್ತು ಹೆಣ್ಮಕ್ಳಿಗೆ, ಆ ಬೌದ್ಧಿಕ ಪ್ರಾಮುಖ್ಯ ಹೋಗ್ಬಿಡ್ತು, ಅವರ ಕೈಯಿಂದ ಅದನ್ನು ಕಿತ್ಕೊಂಡ ಹಾಗೆ ಆಗೋಗ್ಬಿಡ್ತು. ಯಾಕೆ ಇವತ್ತು ಯಾವ ರೈತ ಆಗಲಿ ಅವರು ಏನಾದರೂ ಒಂದು ಬೆಳೆ ಬೆಳೀತು ಅಂದರೆ ಈ ಬೆಳೆ ಹೇಗೆ ಬೆಳೆಯುತ್ತೆ, ಯಾವ ಟೈಮಲ್ಲಿ ಏನಾಗತ್ತೆ, ಅದಕ್ಕೆ ಏನು ಮಾಡಬೇಕು ಅನ್ನೋ ಜ್ಞಾನ ಅವ್ರ ಕಡೆಯಿಂದ ಹುಟ್ಟೋಗ್ಬಿಟ್ಟಿದೆ. ಆ ಬೀಜದ ಒಂದು ಪ್ಯಾಕೆಟ್ ಮೇಲ್ಗಡೆ ಏನಿರುತ್ತೆ ಅದನ್ನು ಓದ್ಕೊಂಡು ಮಾಡಬೇಕು, ಇಲ್ಲ ಆಕಾಶವಾಣಿಯಿಂದ ಸಲಹೆ ತಗೊಳ್ಬೇಕು, ದೂರದರ್ಶನದಿಂದ ಸಲಹೆ ತಗೊಳ್ಬೇಕು, ಯಾವುದೋ ಒಂದು ವ್ಯವಸಾಯಾಧಿಕಾರಿಯಿಂದ ಸಲಹೆ ತಗೊಳ್ಬೇಕು. ಈ ಥರ ಒಟ್ಟಾಗಿ ರೈತರೇ ಒಂಥರ ಪರಾವಲಂಬಿ ಆಗೋಗ್ಬಿಟ್ಟಿದ್ದಾರೆ. ಸ್ವಾವಲಂಬಿಯಾಗಿ ಒಂದು ಥರದ ಜ್ಞಾನದಲ್ಲಿ ತುಂಬಿ ತುಳುಕ್ತಾ ಇದ್ದ ರೈತರು ಅವ್ರ ಹೆಣ್ಮಕ್ಳು ಇವತ್ತು ಬೇರೆ ಬೇರೆ ಒಂದು ಇನ್ಸ್ಟಿಟ್ಯೂಷನ್ಗಳಿಗೆ ಅಧೀನ ಆಗೋಗ್ಬಿಟ್ಟಿದ್ದಾರೆ. ಈ ಒಂದು ಪ್ರಕ್ರಿಯೆಯಲ್ಲಿ ಹೆಣ್ಮಕ್ಳ ಕೈನಲ್ಲಿ ಯಾವ ಒಂದು ಶಕ್ತಿ ಇತ್ತು, ಅವರು ವ್ಯವಸಾಯಕ್ಕೆ ಯಾವುದು ಥರ ಯಾವ ಥರ ಒಂದು ಗುರಿನ ಕೊಡ್ತಾ ಇದ್ರು, ಅದೆಲ್ಲ ಹೊರಟೋಗ್ಬಿಟ್ಟು ಇವತ್ತು ಹೆಣ್ಮಕ್ಳು ಮೂಲೆ ಗುಂಪಾಗೋಗ್ಬಿಟ್ಟಿದ್ದಾರೆ ವ್ಯವಸಾಯದಲ್ಲಿ. ಈಗ ಮೂರ್ನಾಲ್ಕು ದಶಕಗಳಿಂದ ಅದರ ಹಿಂದೆ ನಾವು ವಿಚಾರ ಮಾಡಿದಾಗ ಮನೆಯಲ್ಲಿ ಹಿರಿಯರು ಇಂಥವರೆಲ್ಲ ಅವರು ತಮ್ಮ ಮಕ್ಕಳಿಗೆ ಹೇಳ್ತಾ ಇದ್ರು. ಆದರೆ ಈಗ ನಾನು ಹೇಳಿದಾಗೆ ಮೂರ್ನಾಲ್ಕು ದಶಕಗಳ ಈಚೆಗೆ ಆ ಒಂದು ತಲೆಮಾರು ಇದೆಲ್ಲ ಅವರೆಲ್ಲ ಮರ್ತು ಬಿಟ್ಟಿದ್ದಾರೆ ಈ ಹಳೆ ಪದ್ಧತಿಗಳನ್ನ ಎಲ್ಲ. ಮತ್ತೆ ಹೇಗೆ ಅದನ್ನ ನಾವು ಹಾದಿಗೆ ತರೋದು? ಈ ಹಳೆ ಪದ್ಧತಿ ಯಾಕೆ ಮರ್ತು ಬಿಟ್ಟಿದ್ದಾರೆ ಅಂದ್ರೆ, ನಮ್ಮ ವಿದ್ಯಾಭ್ಯಾಸ ಯಾವ ಥರ ತಯಾರಾಗಿದೆ ಅಂದರೆ, ನಾನು ನಗರದಲ್ಲಿದ್ದರೆ ಮಾತ್ರ ನಾಗರಿಕ, ನಾನು ಹಳ್ಳಿಯಲ್ಲಿದ್ದರೆ ಹಳ್ಳಿ ಮುಖ. ನಾನು ನಗರದಲ್ಲಿ ಯಾವ ಥರದ ಕೆಲಸಗಳು ನಡೀಬೇಕು, ಅದು ಒಂದು ಕಂಪ್ಯೂಟರ್ ಆಗಲಿ ಅಥವಾ ಒಂದು ಗುಮಾಸ್ತಗಿರಿ ಆಗಲಿ ಅಥವಾ ಇನ್ನೇನಾದರೂ ನಗರದಲ್ಲಿ ಏನೇನಿರುತ್ತೋ ಅದಕ್ಕೆ ಬೇಕಾದ ವಿದ್ಯೆನ ನಾನು ಕಲ್ತ್ಕೊಂಡ್ರೆ ಮಾತ್ರ ನಾನು ವಿದ್ಯಾವಂತ. ನಾನು ಹಳ್ಳಿನಲ್ಲಿ ಬೇಕಾಗಿರೋ ಒಂದು ವ್ಯವಸಾಯ ಆಗಲಿ, ಒಂದು ಪಶುಪಾಲನೆ ಆಗಲಿ, ಒಂದು ಮಣ್ಣಿನ ಸಂರಕ್ಷಣೆ ಆಗಲಿ, ಒಂದು ಬೀಜದ ಗುಣ ಆಗಲಿ, ಇದನ್ನೆಲ್ಲ ನಾನು ತಿಳ್ಕೊಂಡ್ರೆ ಅವೆಲ್ಲ ಕೆಲಸಕ್ಕೆ ಬಾರದು ವಿದ್ಯಾ ಅನ್ನೋ ಥರ ಒಂದು ವಿದ್ಯೆ ಒಂದು ಚೌಕಟ್ಟು ನಮಗೆ ಬಂದ್ಬಿಟ್ಟಿದೆ. ಆ ಚೌಕಟ್ಟಿನಿಂದ ಯಾವತ್ತು ನಾವು ಹೊರಗಡೆ ಹೋಗ್ತೀವೋ ಅವತ್ತು ಇವೆಲ್ಲ ನಾವು ವಾಪಸ್ಸು ತಗೊಳ್ಬೋದು. ಪ್ರತಿಯೊಬ್ಬ ಹಳ್ಳಿಗ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಹುಡುಗ ಆಗಲಿ ಹುಡುಗಿ ಆಗಲಿ ಪ್ರತಿಯೊಬ್ಬರಿಗೂ ನನಗೊಂದು ಜ್ಞಾನ ಇದೆ. ನನ್ನ ಸಮುದಾಯದಲ್ಲಿ ಒಂದು ಅಗಾಧವಾದ ಜ್ಞಾನ ಇದೆ, ಆಳವಾದ ಜ್ಞಾನ ಇದೆ, ಅಪಾರ ಮೌಲ್ಯ ಇರುವಂತಹ ಒಂದು ಜ್ಞಾನ ಇದೆ ಅಂತ ಯಾವತ್ತು ಅವರಿಗೆ ಅವರ ಒಂದು ಆತ್ಮವಿಶ್ವಾಸ ವಾಪಸ್ ಬರುತ್ತೆ ಅವತ್ತು ನೀವು ಹೇಳ್ತಾ ಇರೋ ಈ ವಿದ್ಯೆಗಳು ಈ ವ್ಯವಸಾಯ ಪ್ರವೃತ್ತಿ ಎಲ್ಲ ನಮ್ಮ ಕೈಗೆ ವಾಪಸ್ ಬರುತ್ತೆ. ಪಸ್ತಾಪುರದ ಸುತ್ತಮುತ್ತ ಮಹಿಳೆಯರನ್ನ ಒಗ್ಗೂಡಿಸಿ, ಅದು ಸಾವಿರಾರು, ಬರೀ ನೂರಾರಲ್ಲ, ಸಾವಿರಾರು ಮಹಿಳೆಯರನ್ನು ಒಗ್ಗೂಡಿಸಿ ಅವರಿಗೆ ಸ್ವಾವಲಂಬನೆಯ ಒಂದು ಪಾಠವನ್ನು ಕಲಿಸಿದಿರಿ. ಇದಕ್ಕೆ ನೀವು ಎಲ್ಲಿಂದ ಪ್ರೇರಣೆ ಬಂತು ನಿಮಗೆ? ಈ ಸ್ವಾವಲಂಬನೆ ಪಾಠ ನಾನು ಕಲಿಸಿದ್ದಲ್ಲ, ಅದನ್ನು ಮತ್ತೆ ನಾನು ನಿಮಗೆ ಹೇಳಬೇಕು. ಏನಂದರೆ ಈ ಸ್ವಾವಲಂಬನೆ ಅನ್ನೋದು ನಾವೆಲ್ಲ ಕೂತು ಕೋಡಿಸ್ಕವರಿ ಅಂತ ಅನ್ಕೊಳ್ಳಿ, ಚರ್ಚೆ ಮೂಲಕ ಎಲ್ಲರೂ ಕಲಿತು ಇದನ್ನು ಕಂಡುಹಿಡ್ಕೊಂಡಿದ್ದೀವಿ. ಇದಕ್ಕೆ ನನಗೆ ಎಲ್ಲಿಂದ ಇದರದ್ದು ಒಂದು ಪ್ರೇರಣೆ ಬಂತು ಅಂದರೆ, ಒಂದು ಒಂದು ನಿಜವಾದ ಪ್ರೇರಣೆ ಅನ್ನೋದು ಯಾವುದು ಆ ಥರ ಬಂದಿಲ್ಲ. ನಾನು ಯಾವುದೇ ಒಂದು ಬುಕ್ ಓದ್ಕೊಂಡು ಪ್ರೇರಣೆ ಕಲಿತೋನಲ್ಲ, ಆ ಥರದ್ದಲ್ಲ. ನಾನು ಒಂದು ಕಾಲದಲ್ಲಿ ದೂರದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದೆ, 35 ವರ್ಷದ ಹಿಂದೆ. ಆವಾಗ ದೂರದರ್ಶನದಲ್ಲಿ ಒಂದು ಹೊಸ ಪ್ರಯೋಗ ನಡೀತು. ಏನು ಪ್ರಯೋಗ ಅಂದರೆ, ಕರ್ನಾಟಕದಲ್ಲಿ 400 ಹಳ್ಳಿಗಳಿಗೆ ಮಾತ್ರ ಒಂದು ಡೈರೆಕ್ಟ್ ಟು ವಿಲೇಜ್ ಟ್ರಾನ್ಸ್ಮಿಷನ್ ಒಂದು ಪ್ರಯೋಗ ನಡೆದಿತ್ತು. ಆ ಪ್ರಯೋಗದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಈ ಥರ ಗುಲ್ಬರ್ಗ ಅನ್ನೋದು ನನ್ನ 2ನೇ ಹುಟ್ಟೂರು, ಯಾಕೆಂದರೆ ನನ್ನ ಪ್ರೊಫೆಷನಲ್ಲಿ ನನಗೆ ಒಂದು ಥರದ ಜ್ಞಾನ ಕೊಟ್ಟ ಊರು. ಈ ಟೈಮ್ನಲ್ಲಿ ನಾನು ಬೇರೆ ಬೇರೆ ಹಳ್ಳಿಗಳಿಗೆ ಸತತವಾಗಿ ಸುತ್ತಾ ಇದ್ದೆ, ಅಲ್ಲಿ ಜನಗಳ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಅವ್ರ ಹತ್ರ ರೆಕಾರ್ಡಿಂಗ್ಗಳು ಮಾಡ್ತಾ ಇದ್ದೆ, ಫಿಲ್ಮ್ಗಳು ಮಾಡ್ತಾ ಇದ್ದೆ. ನಾನು ಡೆಲ್ಲಿನಿಂದ ಬಂದ ಮನುಷ್ಯ ಆವಾಗ. ಸೊ ಒಂದು, ನಾನೊಂದು ದೊಡ್ಡ ಮಾಧ್ಯಮ, ಆವಾಗ ಇನ್ನು ಟೆಲಿವಿಷನ್ ಅಂದರೆ ಬಹಳ ಅಪರೂಪ ಮಾಧ್ಯಮ ಆಗಿತ್ತು. ಸೊ ಮಾಧ್ಯಮದವ್ರಿಗೆ ಇರುವಂಥ ಎಲ್ಲ ಅಹಂಕಾರವೂ ನನಗಿತ್ತು, ಮತ್ತು ಡೆಲ್ಲಿಯಿಂದ ಬಂದ ಮನುಷ್ಯ ಆ ಅಹಂಕಾರವೂ ನನಗಿತ್ತು. ನನಗೆ ಭಾಳ ಗೊತ್ತು, ಬೇರೆಯವ್ರಿಗೆ ಯಾರು ಏನು ಗೊತ್ತಿಲ್ಲ ಅನ್ನೋ ಒಂದು ಭಾವನೆ ಇರ್ತಾ ಇತ್ತು. ಆದರೆ ಯಾವಾಗ ಈ ಹಳ್ಳಿಗಳಿಗೆ ಹೋಗಿ ಜನರ ಹತ್ರ ಕೂತ್ಕೊಂಡು ಮಾತಾಡೋದು ಶುರು ಮಾಡಿದ್ನೋ, ಅವರನ್ನು ಕೇಳೋದು ಶುರು ಮಾಡಿದ್ನೋ, ಆವಾಗ ನನಗೆ ಅವರ ಹತ್ರ ಇರೋ ಜ್ಞಾನದ ಒಂದು ಆಳ ಅರ್ಥ ಆಗ್ತಾ ಹೋದಾಗೆಲ್ಲ ನನ್ನ ಅಜ್ಞಾನ ಕೂಡ ಅರಿವಾಗ್ತಾ ಹೋಯಿತು. ಆ ಟೈಮ್ನಲ್ಲಿ ನನಗೊಂದು ಫ್ಯಾಸಿನೇಷನ್ ಒಂದು ಡೆವಲಪ್ ಆಯಿತು ಇವರ ಜ್ಞಾನದ ಬಗ್ಗೆ. ಆ ಜ್ಞಾನದಲ್ಲಿ ಯಾವ ಥರ ಪ್ರಪಂಚನ ಬದುಕಿಸೋ ಒಂದು ಜ್ಞಾನ ಅವರ ಹತ್ರ ಯಾವುದಿತ್ತು, ಆ ಜ್ಞಾನದ ಬಗ್ಗೆ ತಿಳುವಳಿಕೆ ಹೆಚ್ಚಾಗ್ತಾ ಹೋದಾಗೆಲ್ಲ ನಾನು ಇಂಥ ಕೆಲಸ ಮಾಡಬೇಕು ಅಂತ ನನಗನ್ನಿಸ್ತು. ಯಾವುದೋ ಒಂದು ಪಾಯಿಂಟ್ನಲ್ಲಿ ನಾನು ಮೀಡಿಯೇಷನ್ ಮಾಡೋದು ಬೇಕಾಗಿಲ್ಲ, ನಾನು ಡೆವಲಪ್ಮೆಂಟ್ ಆಕ್ಟಿವಿಸ್ಟ್ ಆಗಿ ಅವ್ರ ಜೊತೆನೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಿದ್ರೆ ನನ್ನ ಮನಸ್ಸಿಗೆ ಒಳ್ಳೆಯದಾಗತ್ತೆ, ನನ್ನ ಒಂದು ಬೌದ್ಧಿಕ ಬೆಳವಣಿಗೆ ಕೂಡ ಹೆಚ್ಚಾಗತ್ತೆ ಅಂದ್ಕೊಂಡು ನಾನು ದೂರದರ್ಶನ ಬಿಟ್ಟು ಅವ್ರ ಹತ್ರ ಹೋದೆ. ಸೊ ಈ ಪ್ರೇರಣೆ ಕೊಟ್ಟಿದ್ದು ಕೂಡ ಹಳ್ಳಿಯವರೇ. ಅವ್ರ ಜೊತೆ ಅವ್ರ ಹತ್ರ ಎಷ್ಟು ನಾನು ಮಾತಾಡಿದೆ ಅಷ್ಟು ನನಗೆ ಅದ್ರ ಬಗ್ಗೆ ಒಂದು ವಿಶ್ವಾಸ. ಆ ವಿಶ್ವಾಸದ ಫಲವಾಗಿ ನಾನು ಡೈರೆಕ್ಟ್ ಆಗಿ ಒಂದು ಡೆವಲಪ್ಮೆಂಟ್ ಆಕ್ಟಿವಿಸ್ಟ್ ಆಗಿಬಿಟ್ಟೆ. ಒಂದು ಅದ್ವಿತೀಯ ಪ್ರಯೋಗ ನೀವು ಮಾಡಿದ್ದು ಅಂದರೆ, ಕಮ್ಯುನಿಟಿ ಮೀಡಿಯಾ ಟ್ರಸ್ಟ್ ಮೂಲಕ ಅನಕ್ಷರಸ್ಥ ಮಹಿಳೆಯರು ರೇಡಿಯೋ ಕೇಂದ್ರ ನಡೆಸೋದು ಮತ್ತು ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನು ಸಿನಿಮಾ ರೂಪದಲ್ಲಿ ಹೊರತರೋದು, ಅದು ಹೇಗೆ ನಿಮಗೆ ಆ ಮಾಧ್ಯಮವನ್ನ ಯಾವಕ್ಕೆ ಬಳಸ್ಕೊಳ್ಬೇಕು, ನಿಮ್ಮದೇ ಆದ ಯಾಕೆ ಒಂದು ಮಾಧ್ಯಮ ಬೇಕಿತ್ತು? ಇದರ ಹಿಂದೆ 2-3 ವಿಷಯ ಇದೆ. ಒಂದು ವಿಷಯ ಏನಂದರೆ, ನಾನು ಹಳ್ಳಿ ಊರುಗಳಲ್ಲಿ ಇದ್ದ ಜ್ಞಾನದ ಬಗ್ಗೆ ನನಗೊಂದು ಗಾಢವಾದ ವಿಶ್ವಾಸ ಬಂದಿತ್ತು, ಅದರ ಮೇಲುಗಡೆ ಒಂದು ಬಹಳ ದೊಡ್ಡ ಗೌರವ ಬಂದಿತ್ತು. ಆ ಗೌರವ ಬಂದಾಗ ನಾನು ಕೆಲವು ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಕ್ರಿಟಿಕಲ್ ಆಗಿ ಯೋಚನೆ ಮಾಡೋದು ಶುರು ಮಾಡಿದೆ. ಒಂದೇನೆಂದರೆ, ಲಿಟ್ರಸಿ ನಾನ್ ಲಿಟ್ರಸಿ ಇದಕ್ಕಿರೋ ಒಂದು ಪ್ರಾಬ್ಲಮ್. ಯಾರ್ಯಾರು ಡೆವಲಪ್ಮೆಂಟಲ್ಲಿ ಹೋಗಿದ್ದಾರೆ ಅವ್ರಿಗೆಲ್ಲ ಅವ್ರ ಮನಸ್ಸಿನಲ್ಲಿ ಒಂದು ಅವ್ರ ತಲೆಯಲ್ಲೇ ಒಂದು ಹುಳ ಹೋಗಿರುತ್ತೆ. ಏನು ಹುಳ ಅಂದರೆ, ನನ್ನ ಸುತ್ತ ಯಾರ್ಯಾರಿದ್ದಾರೆ ಅವರನ್ನೆಲ್ಲ ಫಸ್ಟು ಅಕ್ಷರಸ್ಥರಾಗಿ ಮಾಡಬೇಕು, ಅದು ಮಾಡಲಿಲ್ಲ ಅಂದರೆ ನಾನು ಡೆವಲಪ್ಮೆಂಟ್ ವರ್ಕರೇ ಅಲ್ಲ, ನನ್ನ ಡೆವಲಪ್ಮೆಂಟ್ ಕೆಲಸಕ್ಕೆ ಯಾವುದೇ ಒಂದು ಮೌಲ್ಯ ಇಲ್ಲ ಅಂತ ಅವ್ರು ತಿಳ್ಕೊಳ್ತಾರೆ. ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗೆ ಅನ್ನಿಸ್ತು, ಇಷ್ಟು ಜನ ಅನಕ್ಷರಸ್ಥರ ಹತ್ರ ನಾನು ಕೂತ್ಕೊಂಡಿದ್ದೀನಿ, ಅವ್ರಿಗೆ ಇಷ್ಟು ವಿಷಯ ಗೊತ್ತು, ನನಗೆ ಒಂದೇ ಒಂದು ವಿಷಯ ಗೊತ್ತು, ಏನು, ನಾನು ಒಬ್ಬ ಲಿಟ್ರೇಟ್, ನನಗೆ ಓದೋದು ಬರೆಯೋದು ಗೊತ್ತು. ಈ ಒಂದು ಓದೋದು ಬರೆಯೋದು ಮುಖ್ಯನ, ಅವ್ರ ಹತ್ರ ಇರೋ ಈ ಹತ್ತಾರು ಸ್ಕಿಲ್ಗಳು, ಹತ್ತಾರು ತಿಳುವಳಿಕೆಗಳು ಮುಖ್ಯನ ಅಂತ ಯೋಚನೆ ಬಂತು. ಯಾವುದೋ ಒಂದು ಪಾಯಿಂಟ್ನಲ್ಲಿ ನನ್ನ ತಿಳುವಳಿಕೆಗಿಂತ ಅವ್ರ ತಿಳುವಳಿಕೆ ಬಹಳ ಮುಖ್ಯ ಅಂತ ನನಗನ್ನಿಸ್ತು. ಯಾಕೆಂದರೆ ನಾನು ಲಿಟ್ರೇಟ್ ಆದರೆ ನಾನು ಭೂಮಿನ, ನನ್ನ ವಾತಾವರಣನ ನಾನು ಕಾಪಾಡೋಕ್ಕೆ ನನಗೆ ಸಾಧ್ಯ ಇಲ್ಲ. ಆದರೆ ಅವ್ರಿಗಿರೋ ಈ ತಿಳುವಳಿಕೆಗಳ ಒಟ್ಟು ಒಂದು ಸ್ವರೂಪ ಏನಿದೆ, ಅದು ಒಟ್ಟಾರೆ ವಾತಾವರಣನ, ಭೂಮಿನ, ಪ್ರಪಂಚನ, ನಮ್ಮ ಆಹಾರನ ಎಲ್ಲಾನು ಬದುಕಿಸ್ಬಲ್ದು. ಅಂದರೆ ಇಂಗ್ಲೀಷ್ನಲ್ಲಿ ನಾವು ಹೇಳ್ತೀವಲ್ಲ, ಅದೊಂಥರ ಲೈಫ್ ಅಫರ್ಮಿಂಗ್ ಸ್ಕಿಲ್ ಅಂತದು, ಅದು ಜೀವನ ಜೀವರಾಶಿನ ಕಾಪಾಡುವಂಥ ಒಂದು ಸ್ಕಿಲ್ ಅದು. ಅದು ನನಗೆ ಅರ್ಥ ಆದಾಗ ಎಲ್ಲದನ್ನು ಕ್ವಶನ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಒಬ್ಬ ಅಗ್ರಿಕಲ್ಚರಲ್ ಎಕ್ಸ್ಪರ್ಟ್ ಅಂತ ಬರ್ತಾನೆ, ಅವ್ರಿಗೆ ಹೇಳಕ್ಕೆ ಶುರು ಮಾಡ್ತಾನೆ, ನೀವು ಹೀಗೆ ಮಾಡಬೇಕು, ನೀವು ಹೀಗೆ ಮಾಡಬೇಕು. ಈ ಮೊನ್ನೆ ಕಾಲದಿಂದ ಹೊರಗಡೆ ಬಂದ ಮನುಷ್ಯ 30-40 ವರ್ಷದಿಂದ ವ್ಯವಸಾಯ ಮಾಡ್ತಾ ಇರೋ ಅವ್ರಿಗೆ ಹೇಗೆ ವ್ಯವಸಾಯ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಈ ಹಳ್ಳಿನಲ್ಲಿರೋರಿಗೆ ಬೋಧಿಸೋದೇ ನಮ್ದೊಂದು ಧರ್ಮ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ನಮಗೆಲ್ಲ ಗೊತ್ತಿದೆ ಅಂತ. ಈ ಒಂದು ಸ್ವರೂಪ ನನಗೆ ಹೆಚ್ಚಿಗೆ ನನಗೆ ಅರ್ಥ ಆಗ್ತಾ ಹೋದಾಗೆಲ್ಲ ನಾನೇನು ಮಾಡಿದೆ, ಎಲ್ಲರನ್ನು ಚಾಲೆಂಜ್ ಮಾಡೋಕ್ಕೆ ಶುರು ಮಾಡಿದೆ. ಒಂದು ಇದನ್ನು ನನಗೆ ನಾನೇ ಭಸ್ಮಾಸುರ ಅಂತರ ಹೇಳ್ಕೋಬೇಕಾಯ್ತು, ನಿನ್ನಲ್ಲಿರೋ ವಿದ್ಯೆ ನೀನು ಯಾಕೆ ಡಿಮಿಸ್ಟಿಫೈ ಮಾಡೋಕ್ಕಾಗಲ್ಲ, ನೀನು, ನಿನಗೆ ಮೀಡಿಯಾ ಗೊತ್ತು, ಸೊ ಇವರಿಗೆ ಮೀಡಿಯಾಕ್ಕೆ ಅರ್ಹರು ಅಂದ್ಕೊಳ್ಳಲ್ವ ನೀನು, ಅಥವಾ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಅವರನ್ನು ಅದರಿಂದ ಹೊರಗಡೆ ಇರ್ತಾ ಇದೆಯಾ ಅಂತ. ಆ ಪ್ರಶ್ನೆ ಬಂದಾಗ ಮತ್ತೆ ನಾನು ಅಕ್ಷರಾಸ್ಯತೆ ಬಗ್ಗೆ ನಾನು ನನ್ನ ಕೆಲವು ಆಲೋಚನೆಗಳೇನಿತ್ತು ಇವೆಲ್ಲ ಕಲಿತಾಗ ನಾನೇನನ್ಕೊಂಡೆ ಅಂದರೆ, ಇವರು ಕೂಡ ಮೀಡಿಯಾ ಪೀಪಲ್ ಆಗಬೇಕು ಅನ್ನೋದು ಒಂದು. ಮತ್ತು ಎರಡನೇದೇನೆಂದರೆ, ಆ ಟೈಮ್ನಲ್ಲಿ ನಮಗೆ ಈ ಗ್ಲೋಬಲೈಸೇಷನ್ನು, ಪ್ರಪಂಚೀಕರಣ ಏನಾಗ್ತಾ ಇತ್ತು, ಆ ಪ್ರಪಂಚೀಕರಣದಲ್ಲಿ ಮಾಧ್ಯಮಗಳೆಲ್ಲ ಸಣ್ಣ ಜನಗಳಿಂದ ಬಹಳ ದೂರ ಹೋಗ್ತಾ ಇದ್ವು. ನನಗಿನ್ನೂ ಗೊತ್ತು, ನಾನು ದೂರದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆ ಟೈಮ್ನಲ್ಲಿ ದೂರದರ್ಶನ, ಆಕಾಶವಾಣಿ ಎಲ್ಲ ಕಡೆಯೂ ಸಣ್ಣ ಜನಗಳಿಗೆ ಒಂದು ಸ್ಪೇಸ್ ಇತ್ತು. ಆದರೆ ಆ ಸ್ಪೇಸು ಬರ್ತಾ ಬರ್ತಾ ಬರ್ತಾ ಎಲ್ಲ ಸಣ್ಣವರನ್ನು ಮರ್ತೋಗ್ಬಿಟ್ರು. ಸೊ ಇವತ್ತು ನನಗೆ ಮೀಡಿಯಾ ಇಲ್ಲದೇ ಇದ್ರೆ ನನಗೊಂದು ಜಾಗ ಇಲ್ಲ, ಮೀಡಿಯಾ ನೆಹಿತು ಜಿಂದಗಿ ನೆಹಿ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗೋಗ್ಬಿಟ್ಟಿತ್ತು. ಆ ವಾತಾವರಣದಲ್ಲಿ ಅವ್ರಿಗೆ ಬೇಕಾದ ಒಂದು ಮಾಧ್ಯಮನ ಅವ್ರಿಗೆ ನಾವು ಕೊಡಬೇಕು. ಆ ಮಾಧ್ಯಮದಲ್ಲಿ ಅವರ ಕಥೆಗಳು, ಅವರ ಆಲೋಚನೆಗಳು, ಅವರದ್ದು ಏನಿದ್ರೂ ಅದನ್ನು ಪ್ರಪಂಚಕ್ಕೆ ಹೇಳುವಂಥ ಒಂದು ಸ್ಥೈರ್ಯ ಅವರಲ್ಲಿ ಬರಬೇಕು, ಅಂತ ಒಂದು ಅವಕಾಶ ನಮಗೆ ಕೊಡಬೇಕು ಅಂತ ಆವಾಗ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗಿನಿಂದ ನನಗೆ ಪ್ರತಿ ದಿವಸನೂ ಒಂದೊಂದು ಆಶ್ಚರ್ಯ. ಯಾಕೆಂದರೆ ನಾನು ಈ ಆಫ್ರೋ ಏಷ್ಯನ್ ರೀಜನ್ನಲ್ಲಿ ಎಷ್ಟೋ ಜನ ಪ್ರೊಫೆಷನಲ್ ಟೆಲಿವಿಷನ್ ಜನಗಳನ್ನು ಮತ್ತು ಎಷ್ಟೋ ಯೂನಿವರ್ಸಿಟಿನಲ್ಲಿ ನಾನು ಟೀಚ್ ಮಾಡಿದ ಮನುಷ್ಯ ಟೆಲಿವಿಷನ್ ಪ್ರೊಡಕ್ಷನ್, ಸೊ ಅವ್ರು ಕಲ್ತ್ಕೊಳ್ಳೋ ಒಂದು ಸ್ಪೀಡ್ಗೂ, ಅವ್ರಿಗೆ ಕಲ್ತ್ಕೊಳ್ಳೋ ಒಂದು ಮನೋಭಾವಕ್ಕೂ, ಇವ್ರು ಕಲ್ತ್ಕೊಳ್ಳೋ ಒಂದು ಸ್ಪೀಡ್ಗೂ, ಇವ್ರು ಕಲ್ತ್ಕೊಳ್ಳೋ ಒಂದು ಮನೋಭಾವಕ್ಕೂ ನೋಡಿದ್ರೆ ನನ್ನ ಈ ಅನಕ್ಷರಸ್ಥರಾದ ಈ ಗ್ರಾಮೀಣ ಮಹಿಳೆಯರು ನನ್ನ ಟಾಪ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೂ ಮತ್ತು ಆಫ್ರೋ ಏಷ್ಯನ್ ಈ ಮೀಡಿಯಾ ಪ್ರೊಫೆಷನಲ್ಸ್ಗಿಂತ ಇವರು ಭಾಳ ಮೇಲು ಅಂತ ನನಗನ್ನಿಸ್ತು. ಎಷ್ಟೋ ಥರದಲ್ಲಿ ಈ ಥರ ಅನುಭವಗಳು ಬಂದಾಗೆಲ್ಲ ನನಗೆ ಕಮ್ಯುನಿಟಿ ಮೀಡಿಯಾ ಮೇಲುಗಡೆ ಇದ್ದ ಒಂದು ವಿಶ್ವಾಸ, ಆಸ್ತಿ ಬೆಳೆದಾವೆ. ಇವತ್ತು ಒಂದು 10-15 ಹೆಣ್ಮಕ್ಕಳು, ಏನು ಓದು ಬರಹ ಬಲ್ಲದೇ ಇರೋರು, ಬಹಳ ಬಡ ಕುಟುಂಬದಿಂದ ಬಂದವರು, ಇವತ್ತು ಅವರು ಮಾಡೋ ಫಿಲ್ಮ್ಗಳನ್ನು ನೋಡ್ತಂದ್ರೆ, ವಿಡಿಯೋಗಳನ್ನು ನೋಡ್ತಂದ್ರೆ ಯಾವ ಪ್ರೊಫೆಷನಲ್ ಕೂಡ ಅದ್ರ ಮೇಲುಗಡೆ ಮೂಗಿನ ಮೇಲುಗಡೆ ಕೈ ಇಟ್ಕೊಳ್ಳೋವಂಥದ್ದು. ಪ್ರಪಂಚದ ಬೇರೆ ಬೇರೆ ಕಡೆ ಹೋಗಿ ಅವರು ಫಿಲ್ಮ್ಗಳು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಎರಡು ದೊಡ್ಡ ಅವರು ಸಾಧಿಸಿದ್ದೇನೆಂದರೆ, ಒಂದು ಮುಂಬೈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲಿ ಅವರದ್ದೇ ಒಂದು ರೆಟ್ರೆಸ್ಪೆಕ್ಟಿವ್ ಇತ್ತು. ಯಾವ ದೊಡ್ಡ ನಿರ್ದೇಶಕ, ಬಹಳ ಹೆಸರಿರೋ ನಿರ್ದೇಶಕ ಆದ್ರೂ ಅಂತ ಒಂದು ರಿಟ್ರಾಸ್ಪೆಕ್ಟಿವ್ ಬಂತಂದ್ರೆ ನಂದು ಒಂದು ಇದೊಂದು ದೊಡ್ಡ ಸಾಧನೆ ಅನ್ಕೋತಾನೆ. ಅಂಥ ಒಂದು ಸಾಧನೆ ಇವ್ರಿಗೆ ಬಂತು. ಇನ್ನೊಂದೇನೆಂದರೆ, UGC ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಒಂದು ಡಾಕ್ಯುಮೆಂಟ್ರಿ ಕಾಂಪಿಟಿಷನ್ ಪ್ರತಿ ವರ್ಷ ಇರುತ್ತೆ. ಆ ಡಾಕ್ಯುಮೆಂಟ್ರಿ ಕಾಂಪಿಟಿಷನ್ನಲ್ಲಿ ಯೂನಿವರ್ಸಿಟಿ ಪ್ರೊಫೆಷನಲ್ಸು, ಪ್ರೈವೇಟ್ ಫಿಲ್ಮ್ ಮೇಕರ್ಸು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾರೆ. ಆ ಒಂದು ಕಾಂಪಿಟಿಷನಲ್ಲಿ ಇವರು ಫಸ್ಟ್ ಪ್ರೈಸ್ ಬಂತು. ಅಂದರೆ ಅವರಲ್ಲಿ ಯಾವ ಒಂದು ಪ್ರತಿಭೆ ಇದೆ ಅನ್ನೋದನ್ನು ಅವರು ಇದರಲ್ಲಿ ನಿರೂಪಿಸಿದರು. ಅದೇ ಥರ ರೇಡಿಯೋದಲ್ಲೂ ಕೂಡ ನಾವು ಎಷ್ಟು ಹೆಣ್ಮಕ್ಳು ಮಾತಾಡೋದನ್ನ ನೀವು ಕೇಳಿದಾಗ ಅವರ ಒಂದು ನ್ಯಾರೇಟಿವ್ ಸ್ಟೈಲು, ಅವ್ರು ಯಾವ ಥರದ ನಿಮ್ಮ ಕಣ್ಮುಂದೆ ಬರೇ ಅವ್ರು ಹೇಳೋ ಮಾತುಗಳು ಹೇಳೋ ಮಾಡುವಂತಹ ಒಂದು ಧಾಟಿ, ಒಂದು ಸ್ಟೈಲು, ಅದರಿಂದ ರೇಡಿಯೋದ ಏನು ಎಸೆನ್ಷಿಯಲ್ಸ್ ಇದೆ ಅದನ್ನೆಲ್ಲ ಅವ್ರು ಮೀಟ್ ಮಾಡ್ತಾರೆ. ಬಟ್ ಅವ್ರಿಗೆ ಯಾಕಿಲ್ಲ ರೇಡಿಯೋ? ರೇಡಿಯೋ ಎಲ್ಲ ನಮ್ಮಂಥವ್ರು ನಿಮ್ಮಂಥವ್ರಿಗೆ ಯಾಕಿದೆ? ಯಾಕೆ ಅಂದರೆ ಮೀಡಿಯಾದಲ್ಲಿ ಒಂದು ಭಾವನೆ ಇದೆ, ಅವರೆಲ್ಲ ಮೀಡಿಯಾ ಕನ್ಸ್ಯೂಮರ್ಸ್ ಆಗಬೇಕು, ಅವ್ರು ಮೀಡಿಯಾ ಪ್ರೊಡ್ಯೂಸರ್ಸ್ ಆಗಬಾರ್ದು. ನಾವು ಮೀಡಿಯಾ ಪ್ರೊಡ್ಯೂಸರ್ಸು, ನಾವು ಪ್ರೊಡ್ಯೂಸ್ ಮಾಡಿ ಅವರಿಗೆ ಕೇಳಿಸ್ತೀವಿ, ಅವ್ರು ಕೇಳಬೇಕು. ಇದು ರಿವರ್ಸ್ ಆಗಬೇಕು ಈ ಟ್ರೆಂಡ್. ಆ ರಿವರ್ಸ್ ಆದಾಗಲೇ ನಾವೊಂದು ಪ್ರಜಾಪ್ರಭುತ್ವ ಸಮಾಜನ ನಾವು ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಇವೆಲ್ಲ ಸೇರಿ ನಮ್ಮ ಕಮ್ಯುನಿಟಿ ಮೀಡಿಯಾ ತಯಾರಾಯಿತು. ಈಗ ಕಮ್ಯುನಿಟಿ ಮೀಡಿಯಾ ಟ್ರಸ್ಟ್ ಮೂಲಕ ಬಂದ ಸಂಗಮ್ ರೇಡಿಯೋ ಮತ್ತು ಈ ಸಿನಿಮಾ ನಿರ್ಮಾಣ, ಈ ಎರಡನ್ನೂ ನೋಡ್ತಾ ಇರಬೇಕಾದ್ರೆ ತಂತ್ರಜ್ಞಾನ ಮತ್ತು ಅನಕ್ಷರಸ್ಥರು ಎರಡು ಒಂದಕ್ಕೊಂದು ಹೋಲಿಕೆ ಆಗಲ್ಲ. ಬಹುತೇಕ ಹೇಳೋ ಹಾಗೆ ತಂತ್ರಜ್ಞಾನವನ್ನ ಒಬ್ಬ ಅನಕ್ಷರಸ್ಥ ಮಹಿಳೆಯರು ಕಲಿತು ಅಳವಡಿಸಿಕೊಳ್ಳೋದಿದೆಯಲ್ಲ, ತುಂಬಾ ಸವಾಲಿನ ಕೆಲಸ. ಅದನ್ನೇ ನೀವು ಹೇಗೆ ನೀವು ಅಪ್ರೋಚ್ ಮಾಡಿದ್ರಿ? ನಾನು ಫಸ್ಟು ಈ ತಂತ್ರಜ್ಞಾನ ಇವರ ಒಂದು ಕ್ಷಮತೆಗೆ ಮೀರಿದ್ದು ಅಂತ ಯಾವತ್ತೂ ನನಗೆ ಅನ್ನಿಸ್ತಿಲ್ಲ. ನಾವು ಸ್ಟಾರ್ಟ್ ಮಾಡಿದಾಗಲಿಂದ ಅದಕ್ಕೆ ನಮ್ಮದೇ ಆದ ಭಾಷೆಗಳನ್ನು ಅಳವಡಿಸ್ಕೊಂಡ್ವಿ. ಉದಾಹರಣೆಗೆ ನಾವು ಅವ್ರಿಗೆ ಎಡಿಟಿಂಗ್ ಕಲಿಸ್ಬೇಕಾಯ್ತು ಅಂದರೆ ನಾವು ಈ ಕುಂಟೆಬಿಲ್ಲೆ ಆಡ್ತೀವಲ್ಲ, ಕುಂಟೆಬಿಲ್ಲೆನ ಎಡಿಟಿಂಗ್ ಮಾಡ್ಕೊಂಡ್ವಿ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಜಂಪ್ ಮಾಡಬೇಕು, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಬೇಕು ಅಂದರೆ ಎಡಿಟಿಂಗ್ನಲ್ಲೂ ಅದೇ ಥರ ಒಂದು ಶಾಟ್ನಿಂದ ಮೂರನೇ ಶಾಟಿಗೆ ಜಂಪ್ ಮಾಡ್ತೀವಿ, ಒಂದು ಶಾಟ್ನಿಂದ ನೆಕ್ಸ್ಟ್ ಶಾಟಿಗೆ ಕಟ್ ಮಾಡ್ತಂದ್ರೆ ಬ್ಯಾಟ್ ಕಟ್ ಅಂತ ಹೇಳ್ತೀವಿ. ತೊ ಈ ಥರದ್ದೆಲ್ಲ ಬಂತು, ಹಾಗೆ ನಡೆಸ್ಕೊಂಡು ಹೋದ್ವಿ. ಸೊ ನಮ್ಗೆ ಯಾವತ್ತೂ ಅದು ಭಾರ ಅನ್ನಿಸ್ಲಿಲ್ಲ, ಈ ತಂತ್ರಜ್ಞಾನ ಅವ್ರಿಗೆ ಮೀರಿದ್ದು ಅಂತ ಯಾವತ್ತು ಕೂಡ ಅನಿಸ್ಲಿಲ್ಲ. ನೀವು ಪದೇ ಪದೇ ಹೇಳ್ತಾ ಇರ್ತೀರಿ ಸ್ವಾಯತ್ತ ಸಮುದಾಯ ಅಂತ, ಆಟಾನಮಸ್ ಕಮ್ಯುನಿಟಿ ಅಂತ. ಅಂದ್ರೆ ಬೀಜ, ಆಹಾರ ಉತ್ಪಾದನೆ, ಮಾರುಕಟ್ಟೆ, ಮಾಧ್ಯಮ ಇತ್ಯಾದಿ, ಇದ್ರ ಮೇಲೆಲ್ಲ ಮಹಿಳೆ ಹೇಗೆ ತನ್ನ ನಿಯಂತ್ರಣ ತಗೊಳ್ಬಹುದು? ಸಮಾಜ ಅಂದ್ರೆ ಏನು? ನಾವು ಯಾರನ್ನ ಸಮಾಜದ ಲೀಡರ್ ಅನ್ಕೋತೀವೋ ಅವರದ್ದೇ ಸಮಾಜ ಅದು. ಆ ಕಮ್ಯುನಿಟಿ ಸಾವರ್ನಿಟಿ, ಸ್ವಾಯತ್ತ ಸಮಾಜ ಅಂತ ನಾವೇನು ಅನ್ಕೊಂಡ್ವಿ, ಆ ಸಮಾಜದಲ್ಲಿ ಏನೇನು ಇರ್ಬೇಕು ಅವರಿಗೆ ಫಂಕ್ಷನ್ಸು, ಅದು ಹಳ್ಳಿ ಸಮಾಜ ಅಂದಾಗ ಆಹಾರದ ಮೇಲುಗಡೆ ಅವ್ರ ಕಂಟ್ರೋಲ್ ಇರಬೇಕು, ಆಹಾರದ ಮೇಲುಗಡೆ ಕಂಟ್ರೋಲ್ ಇರಬೇಕು ಅಂದರೆ ಬೀಜದ ಮೇಲುಗಡೆ ಕಂಟ್ರೋಲ್ ಇರಬೇಕು, ಮತ್ತು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಮೇಲುಗಡೆ ಕಂಟ್ರೋಲ್ ಇರಬೇಕು, ಇವೆಲ್ಲ ನಮ್ಮ ಆರೋಗ್ಯದ ಮೇಲುಗಡೆ ಕಂಟ್ರೋಲ್ ಇರಬೇಕು. ಇದನ್ನೆಲ್ಲ ನಾವು ಹೊರಗಡೆ ಎಲ್ಲೂ ಹೋಗದೆ ನಾವು ಕಾಪಾಡ್ಕೋತೀವಿ. ಈ ಕಾಪಾಡ್ಕೊಳ್ಳೋ ಒಂದು ಶಕ್ತಿ ಮಹಿಳೆಯರಿಗೆ ಬಹಳ ಇದೆ. ಯಾಕೆಂದರೆ ಒಂದು ಅವ್ರಿಗೆ ಜ್ಞಾನ ಇದೆ, ಇದರ ಮೇಲುಗಡೆ ಒಂದು ಛಲ ಇರುತ್ತೆ ಅವರಿಗೆ, ಇದನ್ನು ನಾವು ಕಾಪಾಡ್ಕೋತೀವಿ ಅನ್ನೋ ಒಂದು ವಿಶ್ವಾಸ ಇರುತ್ತೆ. ಅದಕ್ಕೋಸ್ಕರ ಈ ಮಹಿಳೆಯರ ಒಂದು ನಾಯಕತ್ವದಲ್ಲಿ ನಡೆಸಿದ ಒಂದು ಸಮಾಜಕ್ಕೆ ಇದಾಗತ್ತೆ ಅಂತ. ಈ ಒಂದು ವರ್ತುಲದಲ್ಲಿ ನಮ್ಮ ಸಾರ್ವಭೌಮತ್ವ ಇರೋ ಒಂದು ಮಾರ್ಕೆಟು, ಸಾರ್ವಭೌಮ ಮೀಡಿಯಾ ಇವೆಲ್ಲ ಲಾಸ್ಟ್ನಲ್ಲಿ ಬಂದವು. ಯಾಕೆಂದರೆ ನಾನು ನಿಮಗೆ ಅವಾಗಿನಿಂದ ಹೇಳ್ತಾ ಇರೋ ಥರ ಈ ಒಂದು ಪ್ರಪಂಚೀಕರಣ ನಡೀತಾ ಇರೋದ್ರಲ್ಲಿ ನಮ್ಮ ಮಾರ್ಕೆಟು, ನಮ್ಮ ಮೀಡಿಯಾ ಇಲ್ಲ ಅಂದರೆ ನಾವು ಪರಾಧೀನ ಆಗೋಗ್ಬಿಡ್ತೀವಿ. ಇವೆಲ್ಲ ನಮ್ಮ ಸಾರ್ವಭೌಮ ಸಮುದಾಯದಲ್ಲಿ ಇವೆಲ್ಲ ಬರಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿದ್ವಿ. ಕೊನೆಯದಾಗಿ ಒಂದು ಪ್ರಶ್ನೆ, ಈ ಕೃಷಿ ವ್ಯವಸ್ಥೆಯಿಂದ ಮೂಲೆ ಗುಂಪು ಆಗಿರತಕ್ಕಂಥ ಮಹಿಳೆಯರು ಮತ್ತು ಕಿರುಧಾನ್ಯಗಳು, ಈ ಎರಡನ್ನ ನೀವು ಪ್ರಮುಖವಾಗಿ ಇಟ್ಕೊಂಡಿದ್ದೀರಿ ಈ ಪ್ರಸ್ತಾಪುರದ ಯೋಜನೆಯಲ್ಲಿ. ಕಿರುಧಾನ್ಯಗಳನ್ನು ಬೆಳೆಸುವುದಕ್ಕೆ ನೀವು ಮಹಿಳೆಯರಿಗೆ ಕೊಟ್ಟ ಪ್ರೋತ್ಸಾಹ ಮತ್ತು ಅದರಿಂದ ಅವರು ಪಡೆದಿರತಕ್ಕಂಥ ಪ್ರಯೋಜನಗಳು, ಅದರ ಬಗ್ಗೆ ಒಂದಷ್ಟು. ಇವಾಗ ಈ ಕಿರುಧಾನ್ಯಗಳು ಅಂತ ನೀವೇನು ಹೇಳ್ತೀರಿ, ಅದು ಈ ದೇಶದ ಭವಿಷ್ಯತ್ತು. ಯಾಕೆಂದರೆ 65% ಈ ದೇಶದಲ್ಲಿ ಇವೆಲ್ಲ ಮಳೆ ಮೇಲುಗಡೆ ಆಧಾರವಾಗಿರುವಂಥ ಭಾಗ. ಈ ಮಳೆ ಆಧಾರವಾಗಿರುವಂಥ ಒಂದು ಜಾಗದಲ್ಲಿ, ವರ್ಷಾಧಾರ ಬಡ ಸಮಾಜದಲ್ಲಿ ಏನು ಜನಗಳಿಗೆ ಒಂದು ಉತ್ಸಾಹನ ಕೊಡುವಂಥದ್ದು, ಜನಗಳ ಆತ್ಮಸ್ಥೈರ್ಯನ ಬೆಳೆಸುವಂಥದ್ದು ಇಂಥ ಧಾನ್ಯಗಳು. ಸೊ ನಾವು ಒಂದು ಕಡೆ ಬಡ ಮಹಿಳೆಯರ ಹತ್ರ ಕೆಲಸ ಮಾಡ್ತಾ ಇರುವಾಗ ಅವರ ಆತ್ಮಸ್ಥೈರ್ಯ ಬೆಳೀತಾ ಹೋದಂಗಿಲ್ಲ, ಅವರು ಯಾವ ವ್ಯವಸಾಯ ಮಾಡ್ತಾ ಇದ್ರು ಆ ವ್ಯವಸಾಯ ಕೂಡ ಬೆಳೆಸೋ ಒಂದು ಜವಾಬ್ದಾರಿ ನಮ್ಮ ಮೇಲಿತ್ತು. ಆದ್ರಿಂದ ಈ ಎರಡನ್ನೂ ನಾವು ಒಟ್ಟಿಗೆ ಕೂಡಿಸಿ ಕಿರುಧಾನ್ಯಗಳನ್ನು ಈ ಮಹಿಳೆಯರನ್ನ ಒಟ್ಟಿಗೆ ಸೇರಿಸ್ತು ಅಂದರೆ ಅದು ಒಂಥರ ಎರಡು ಆತ್ಮವಿಶ್ವಾಸಗಳು ಸೇರಿ ಒಂದು ದೊಡ್ಡ ಆತ್ಮವಿಶ್ವಾಸ ಆಗತ್ತೆ ಅಂತ ನಮ್ಗನ್ಸಿತ್ತು. ನಾ ಹೇಳ್ದಂಗೆ ಇವು ಈ ದೇಶದ ಭವಿಷ್ಯತ್. ಯಾಕೆಂದರೆ ಈ ಕ್ಲೈಮೇಟ್ ಚೇಂಜ್ ಅಂತ ಏನ್ತೀವಿ, ವಾತಾವರಣದಲ್ಲಿ ಬರ್ತಾ ಇರೋ ಬದಲಾವಣೆಗಳು, ಇದನ್ನೆಲ್ಲ ನೋಡಿಕೊಂಡಾಗ ಈ ದೇಶಕ್ಕೆ ಕಡಿಮೆ ನೀರಿನಲ್ಲಿ ಅಥವಾ ನೀರೇ ಇಲ್ಲದೆ ಇರುವಂಥ ಬೆಳೆಗಳು, ಯಾವ ಬೆಳೆಗಳು ಜನರ ಆರೋಗ್ಯನ, ಜನರ ಒಂದು ನ್ಯೂಟ್ರಿಷನ್ನ ಹೆಚ್ಚಿಗೆ ಮಾಡುವಂಥ ಬೆಳೆಗಳು, ಯಾವ ಬೆಳೆಗಳು ಸಣ್ಣ ಜನಗಳ ಹತೋಟಿನಲ್ಲಿ, ಸಣ್ಣ ಜನಗಳ ನಿಯಂತ್ರಣದಲ್ಲಿರುವಂಥ ಬೆಳೆಗಳು, ಇವೆಲ್ಲ ಈ ಕಿರುಧಾನ್ಯಗಳೇ ಅಂತ ನಮ್ಗನ್ಸಿದ್ರಿಂದ ಇದ್ರ ಮೇಲ್ಗಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿಯವರೆಗೆ ಬಂದು ನಿಮ್ಮ ಈ ಎರಡೂವರೆ ದಶಕಗಳ ಅನುಭವವನ್ನು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಸಬಲೀಕರಣದ ಬಗ್ಗೆ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸತೀಶ್ ಸರ್ ಅವರು. ನಮಸ್ಕಾರ. ಇದುವರೆಗೆ ತಜ್ಞವಾಣಿಯಲ್ಲಿ ಮಹಿಳೆ ಮತ್ತು ಕೃಷಿ ಈ ವಿಷಯವಾಗಿ ಮಾತನಾಡಿದವರು ಪಿವಿ ಸತೀಶ್, ನಡೆಸಿಕೊಟ್ಟವರು ಪ್ಯಾಟಿ. ಈಗ ಕೇಳೋಣ ಶಕುಂತಲಾ ದೇವಲನಾಯಕ್ ಹಾಗೂ ಸಂಘಟಕರಿಂದ ಗೀಗಿ ಪದಗಳನ್ನು. ತುಳಕಿತೋ ಹೌದು, ಏ ನೀರ ತುಂಬಿ ತುಳಕಿತೋ ಹೌದು, ತಾನೆ ಬುರ್ಗ ಬಂದಿತೋ, ಏ ಶಕ್ತಿಯಿಂದ ನೀರ ಜುಮರ ಹಾರಿ ಹೇಳ ಆಕಾಶ ಭೂಮಿ ಆದಿತ, ಏ ಶಕ್ತಿಯಿಂದ ನೀರ ಜುಮರ ಹಾರಿ ಹೇಳ ಆಕಾಶ ಭೂಮಿ ಆದಿತ. ಆದಿಶಕ್ತಿ ಒಡಲಗ, ಆದಿಶಕ್ತಿ ಒಡಲಗ ತುಂಬಿತ್ತು ನಿರಂಕಾರ, ಆ ಶಕ್ತಿ ವಾಪಲಿಂದ ನುಡಿಯತಿತ್ತು ಓಂಕಾರ, ಆ ನಾಮ ಸ್ವರ್ಸಿ ಅಕ್ಕಿ ಮಾಡಿದಾಳುವ ಆಕಾರ, ಆ ನಾದ ಬಿಂದು ಸುವರ್ಣ ಪರ ವಸ್ತು ಹುಟ್ಟಿತು ನಿನ್ನ ಕಿರಣ, ಆಮೇಲೆ ಆದಿನಾರಾಯಣ ಆದಿ ದೇವತರಿಗೆ ಅವಲ್ ಮಡಳು ನಿರ್ಮ, ಆದಿದೇವತರಿಗೆ ಅವಲ್ ಮಡಳು ನಿರ್ಮ, ಆಕಾರಕ್ಕೆ ಹುಟ್ಟಿದ ಅಲ್ಲಂ ಪ್ರಭು ಶಂಕರ, ಆದಿ ಸ್ವರೂಪಕ ಯಾರ ಎಲ್ಲ ಮಾಲಕರ, ನಿನಗೇನ ತಿಳಿಯತೈತಿ ನನ್ ಮುಂದ ಹುಟ್ಟಿದು ಕರ. ಹೆಂಗ ಹೆಚ್ಚ ಅಂತಿ ನಿಮ್ಮ ಶರಣ, ನೀ ನೋಡು ದೇವಿ ಪುರಾಣ, ಶಿವ ಹಿಡದಾನ ಶಕ್ತಿಯ ಚರಣ. ಅಂಗ ಎಂಬ ವಸ್ತ್ರದಲ್ಲಿ ಲಿಂಗ ಸ್ಥಾಪನೆ ಪೂರ್ಣ. ಅಂಗ ಎಂಬ ವಸ್ತ್ರದಲ್ಲಿ ಲಿಂಗ ಸ್ಥಾಪನೆ ಪೂರ್ಣ. ಭೂಮಿಯಾದ ಮೇಲೆ, ಭೂಮಿಯಾದ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ. ಭೂಮಿ ಆದ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ. ಭೂಮಿಯಾದ ಮೇಲೆ ಬೆಳೆ ಬೆಳೆಯುವುದು ಏಕಾಕಾರ. ನನ್ನಲ್ಲಿ ಹುಟ್ಟಿ ನೀ ನನಗ ಆದು ಅಧಿಕಾರ. ನ್ಯಾಂಗ ಹೆಚ್ಚ ಅಂತಿ ನಿಮ್ಮ ತರುಣ, ನಿನ್ನ ಬಲ್ಯಕ ಏನಿಲ್ಲ ಹೂರಣ. ಸುಳೆ ಆಗ ಬ್ಯಾಡ್ರು ಹೈರಾಣ, ನನ್ನಲ್ಲಿ ಬೋಧ ತಗೋ ತಿಳಿಸಾತೀನೋ ಪ್ರಕಾರ. ಖರೆ ತಿಳಿಯರಿ, ನಿಮ್ಮ ಕಿವಿಲೆ ಕೇಳಿಕೊಳ್ಳರಿ. ಏ ಭೂಮಿ ಮಂಗಳ ಬೀಜ ಮುಂದೆ ಯಾವಾಗ ಮುಂದ ಶಕುಂತಲಾ ದೇವನಾಯಕ್ ಹಾಗೂ ಸಂಗಡಿಗರಿಂದ ಗೀಗಿ ಪದ ಕೇಳಿದ್ರೆ, ಈಗ ಇನ್ನೊಂದು ಗೀಗಿ ಪದ ಕೇಳೋಣ ಅಂತ ಇದೇ ಕಲಾವಿದರಿಂದ. ಸರ್ ಹೇಳಿ ಹಾಡು ಹೇಳುತ್ತಮ್ಮ ಕೊಂಚಿ ಒಳಗ ಬ್ಯಾಡು, ಸ್ವಚ್ಛ ಹೇಳುತ್ತಮ್ಮ ಕೊಂಚಿ ಒಳಗ ಬ್ಯಾಡು, ಪಂಚಿ ಸಾಕೋದ ಹೆಸರು ಹೇಳಿ ಹಾಡು. ಯಾವ ತೀಡೋ ಪಂಚಾಯತ್ ಅಂದ್ರೆ ಇಂದ್ರಿಯಳು ಯಾವು ತೀಡೋ ಯುಖ ದೇವತಾ ಯಾವ ಯಾವ ಹೇಳೋ ದೌಡ ಯುಖ ದೇವತಾ ಯಾವ ಯಾವ ಹೇಳೋ ದೌಡ ನಾಲ್ಕು ಪುರುಷ ಅರ್ಥ